ಆಯುಕ್ತ ತುಷಾರ್ ಗಿರಿನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ಪೋಷಕಾಂಶಗಳ ಕೊರತೆಯಿಂದ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ನ್ಯೂನತೆಗಳ ನಿರ್ವಹಣೆ ಕುರಿತು ಹಾಸನದ ಕಂದಲೆಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾ ಟಿ ನಾಗರಾಜ್ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೇ, ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ವಿವಿಧ ನ್ಯೂನತೆಗಳ ನಿರ್ವಹಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮಲೆನಾಡು ಸೇರಿದಂತೆ ಹಾಸನ ಜಿಲ್ಲೆಯಲ್ಲಿಯೂ ಕೂಡ ಅಡಿಕೆ ಬೆಳೆ ಬೆಳೆಯಲಿಕ್ಕೆ ಉತ್ತಮವಾದಂತಹ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಅಡಿಕೆಯನ್ನು ಹೆಚ್ಚು ಪ್ರಮಾಣದಲ್ಲಿ ಈ ಜಿಲ್ಲೆಯಲ್ಲಿಯೂ ಕೂಡ ಸಾಗುವಳಿಯನ್ನು ಮಾಡಲಾಗುತ್ತೆ. ಆದರೆ ಈ ವಾತಾವರಣ ಬದಲಾವಣೆಯಿಂದಾಗಿ ಪ್ರತಿ ವರ್ಷವೂ ಕೂಡ ಏನೆಲ್ಲ ಕೆಲವೊಂದಷ್ಟು ಸಮಸ್ಯೆಗಳು ಅಡಿಕೆ ಬೆಳೆಯಲ್ಲಿಯೂ ಕೂಡ ಬರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸಾಮಾನ್ಯವಾಗಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಅನೇಕ ನ್ಯೂನತೆಗಳು ಬರುತ್ತೆ, ಮತ್ತು ರೋಗಗಳು ಕೂಡ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಮಳೆ ಕಡಿಮೆ ಆದಂತಹ ಸಂದರ್ಭದಲ್ಲಿಯೂ ಕೂಡ ಬೇರೆ ಬೇರೆ ತರಹದ ನ್ಯೂನತೆಗಳು ಅಡಿಕೆ ಬೆಳೆಯನ್ನು ಕಾಡುತ್ತೆ. ಈ ನಿಟ್ಟಿನಲ್ಲಿ ಈ ಪೋಷಕಾಂಶಗಳ ಕೊರತೆಯಿಂದ ಬಹಳ ಮುಖ್ಯವಾಗಿ ಏನೆಲ್ಲ ನ್ಯೂನತೆಗಳು ಅಡಿಕೆ ಬೆಳೆಯಲ್ಲಿ ಕಂಡುಬರುತ್ತೆ, ಯಾವ ಪೋಷಕಾಂಶಗಳ ಕೊರತೆಯಿಂದ ಏನೆಲ್ಲ ನ್ಯೂನತೆಗಳನ್ನು ನಾವು ಕಾಣಬಹುದು, ಅದಕ್ಕೆ ಪರಿಹಾರ ಏನು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಟಿ ನಾಗರಾಜ್ ಅವರು. ಡಾಕ್ಟರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ವರ್ಷನೂ ಕೂಡ ನಮಗೆ ಅತಿಯಾದಂತಹ ಮಳೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಅಡಿಕೆ ಬೆಳೆಯ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಹೇಗಿದೆ? ಸರ್, ಸರ್ವೇ ಸಾಮಾನ್ಯವಾಗಿ ಹಾಸನ ಜಿಲ್ಲೆ ಅಡಿಕೆ ಬೆಳೆಗೆ ಸೂಕ್ತವಾದಂತಹ ಜಿಲ್ಲೆ ಅಂತ ಹೇಳಬಹುದು. ಯಾಕಂತಂದರೆ ಇದು ಸರ್ವೇ ಸಾಮಾನ್ಯವಾಗಿ 700-800 ಅಪ್ 1,000 mm ಮಳೆ ಬೀಳುವಂತಹ ಪ್ರದೇಶದಲ್ಲಿ ನಾವು ಒಣ ಪ್ರದೇಶದಲ್ಲಿ ಅಡಿಕೆ ಬೆಳೆಯುವಂಥ ಸೂಕ್ತವಾದ ಪ್ರದೇಶ ಆಗಿದೆ. ಸೊ ಅದಕ್ಕೆ ಪೂರಕವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆಯುವಂತಂದರೆ ದಕ್ಷಿಣ ಕರ್ನಾಟಕ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಇಂಥ ಪ್ರದೇಶದಲ್ಲಿ ಇದಕ್ಕೆ ಪೂರಕವಾದ ವಾತಾವರಣ ಇರೋದ್ರಿಂದ ಯಥೇಚ್ಛವಾಗಿ ನಾವು ಅಡಿಕೆಯನ್ನು ಬೆಳಿತೇವೆ. ಈಗ ಅದರ ವಾಣಿಜ್ಯ ಬೆಳೆ ಇಂಪಾರ್ಟೆನ್ಸ್ ಹೆಚ್ಚಾಗಿರೋದ್ರಿಂದ ಇದು ಒಣ ಪ್ರದೇಶದಲ್ಲೂ ಕೂಡ ಯಥೇಚ್ಛವಾಗಿ ವ್ಯಾಪಕವಾಗಿ ಇದನ್ನು ಬೆಳೆಯೋಕ್ಕೆ ಪ್ರಾರಂಭಿಸಿದ್ದಾರೆ. ಅದಕ್ಕೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಿಬಿಟ್ಟು ಸರ್. ಈ ಸಾಲಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಮಳೆ ಉಂಟಾಯಿತು, ಇದು ಏನಾದರೂ ಸಮಸ್ಯೆಗಳನ್ನು ಉಂಟು ಮಾಡಿದೆಯಾ ನಮ್ಮ ಈ ಅಡಿಕೆ ಬೆಳೆಯಲ್ಲಿ? ಖಂಡಿತ ಸರ್. ಈಗ ಸರ್ವೇ ಸಾಮಾನ್ಯವಾಗಿ ಈ ಕಡೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಗದ್ದೆಗಳಲ್ಲೆಲ್ಲ ಅಡಿಕೆ ಮಾಡಿರೋದುಂಟು. ಯಾಕಂತಂದ್ರೆ ಅಡಿಕೆಗೆ ಕೆಂಪು ಮತ್ತು ಮರಳು ಮಿಶ್ರಿತವಾದ ಮಣ್ಣಿರಬೇಕು. ಯಾಕಂದ್ರೆ ಎಷ್ಟೇ ಮಳೆ ಬಿದ್ದರೂ ಕೂಡ ಆ ನೀರು ನೆಲದಲ್ಲಿ ನಿಲ್ಲಬಾರದು. ಯಾಕಂತಂದ್ರೆ ಆ ಸಣ್ಣದಲ್ಲಿ ರೂಟ್ ಏರ್ಸ್ ಅಂತ ಏನು ಹೇಳ್ತೀವಿ, ಸಣ್ಣ ಬೇರುಗಳು, ಅದರ ಮುಖಾಂತರ 16 ಪೋಷಕಾಂಶಗಳನ್ನ ಹೇಳ್ಕೊಳ್ಳುವಂಥ ಸಾಮರ್ಥ್ಯ ಅದಕ್ಕಿರುತ್ತೆ. ಈ ಗದ್ದೆ ಪ್ರದೇಶದಲ್ಲಿ ನೀರು ನಿಲ್ಲುವಂಥ ಪ್ರದೇಶದಲ್ಲಿ ಆಗಿಬಿಟ್ರೆ ಆ ಉಸಿರಾಟ ಕ್ರಿಯೆ ಜೊತೆಗೆ ಪೋಷಕಾಂಶಗಳನ್ನ ಹೇಳ್ಕೊಳ್ಳುವಂತಹ ಪ್ರಕ್ರಿಯೆ ಬಂದಾಗುತ್ತೆ, ಅಂದರೆ ರದ್ದಾಗುತ್ತೆ. ರದ್ದಾದಾಗ ಏನಾಗುತ್ತೆ, ನಮಗೆ ಯೆಲ್ಲೋ ಕಲರ್ ತಿರುಗಿಬಿಟ್ಟು ಗಿಡ ಸಾಯುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಪೂರಕವಾಗಿ ಇದನ್ನ ಯೆಲ್ಲೋಯಿಂಗ್ ಡಿಸೀಸ್ ಅಂತ ಹೇಳ್ತೀವಿ, ಹಳದಿ ರೋಗ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲಿ ನೀರು ನಿಲ್ಲುತ್ತೆ, ಎಲ್ಲಿ ಜೇಡಿ ಮಣ್ಣಿರುತ್ತೆ, ಎಲ್ಲಿ ಕಪ್ಪು ಜಾಸ್ತಿ ಮಣ್ಣಿರುತ್ತೆ, ಅಂತಹ ಪ್ರದೇಶಗಳಲ್ಲಿ ನಾವು ಅಡಿಕೆಯನ್ನು ರೆಕಮೆಂಡ್ ಮಾಡಬಾರ್ದು, ಶಿಫಾರಸು ಮಾಡಬಾರ್ದು. ಅದಕ್ಕೋಸ್ಕರ ಮರಳು ಮಿಶ್ರಿತ ಕೆಂಪು ಮಣ್ಣು ಬಹಳ ಉಪಯುಕ್ತವಾದದ್ದು ಅಂತ ಹೇಳ್ಬೋದು. ಈ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಮಾಡಿದ್ರೂ ಕೂಡ ಅದು ಮಳೆಯಿಂದಾಗಿ ನಷ್ಟ ಆಗ್ತಕ್ಕಂಥದ್ದು ಅಥವಾ ಕೊಚ್ಚೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ, ಬೆಳಗ್ಗೆ ಅದು ದೊರೆಯೋದಿಲ್ಲ. ಈ ನಿಟ್ಟಿನಲ್ಲಿ ಈ ಪೋಷಕಾಂಶಗಳ ಕೊರತೆ ಉಂಟಾದಂತಹ ಸಂದರ್ಭದಲ್ಲಿ ಅಡಿಕೆ ಬೆಳೆಯಲ್ಲಿ ಏನೆಲ್ಲ ನ್ಯೂನತೆಗಳು ಕಂಡು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ? ಸರ್, ನಾವೀಗ ಏನಾಗಿದೆ ಅಂದ್ರೆ ಈ ಗದ್ದೆ ಹಳ್ಳದಲ್ಲಿ ಪ್ರದೇಶದಲ್ಲಿ ಇದ್ದಾಗ ಯೆಲ್ಲೋಯಿಂಗ್ ಕಲರ್ ಬರುತ್ತೆ ಅಂತ ಹೇಳಿದ್ವಿ. ಇನ್ನು ಸರ್ವೆ ಸಾಮಾನ್ಯಕ್ಕೆ ಚೆನ್ನಾಗಿರೋ ಭೂಮಿಯಲ್ಲೂ ಕೂಡ ಜಾಸ್ತಿ ಮಳೆ ಆದಾಗ ಅಲ್ಲಲ್ಲಿ ನೀರು ನಿಂತಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪೊಟಾಷಿಯಂ, ಕ್ಯಾಲ್ಸಿಯಂ, ಸತು, ರಂಜಕ, ಇದು ಮೇಜರ್ ನ್ಯೂಟ್ರಿಯಂಟ್, ಮೈಕ್ರೋ ನ್ಯೂಟ್ರಿಯಂಟ್ಸ್ ಅಂತ ಲಘು ಪೋಷಕಾಂಶಗಳಂತೀವಿ, ಅದಕ್ಕೆ ಬೇಕಾಗಿರೋ ಪ್ರಮಾಣದಲ್ಲಿ ಸಿಗದೇ ಇರೋ ಕಾರಣದಿಂದ ಗಿಡಗಳ ಎಲೆ ಕುಬ್ಜತೆ ಆಗಿರ್ಬೋದು, ಕಾಯಿ ಓಳಾಗಿರ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಜೊತೆಗೆ ಹರಳು ಉದುರುವಂತದ್ದು ಆಗಿರ್ಬೋದು, ಆಮೇಲೆ ಓರೆಗಣ್ಣು ಆಗಿ ತಿರುಗುವಂತಹ ಪ್ರಭಾವ ಆಗಿರ್ಬೋದು, ಜೊತೆಗೆ ಚೆಂಡು ತಿರುಗಿ ಬೇರೆ ಕಡೆ ವಾರೆತರ ಆಗಿರುವಂತಹ ಸಂದರ್ಭಗಳು ಕೂಡ ಅಡಿಕೆಯಲ್ಲಿ ನಾವು ವ್ಯಾಪಕವಾಗಿ ಕಾಣ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಇದಕ್ಕೆ ಪೂರಕವಾಗಿ ಇನ್ನೊಂದು ಏನ್ ಮಾಡ್ತಾ ಇದಾರೆ ಜನಗಳು ಅಂತಂದ್ರೆ, ಯಥೇಚ್ಛವಾಗಿ ಕಳೆ ಬೆಳೆದಿದೆ ಅಂತ ಹೇಳ್ಬಿಟ್ಟು ನಾವು ಕಳೆನಾಶಕ ಕೂಡ ಸಿಂಪಡಣೆ ಮಾಡ್ತಾ ಇದ್ವಿ. ಕಳೆನಾಶಕಗಳು ಸಿಂಪಡಣೆ ಮಾಡಿದಾಗ ಏನಾಗುತ್ತೆ, ಕಳೆಗಳು ಸತ್ತೋಗುತ್ತೆ. ಇದರಲ್ಲಿ ಭೂಮಿಯಲ್ಲಿ ಆಗುವಂತಹ ಮಿನರಲೈಸೇಷನ್ ಅಂತ ಹೇಳ್ತೀವಿ ಅಂದ್ರೆ, ಗಿಡಗಳು ಪೋಷಕಾಂಶಗಳು ಹೇಳ್ಕೊಳ್ಳುವಂತಹ ಕ್ರಿಯೆ ಸೂಕ್ಷ್ಮಾಣುಜೀವಗಳಿಂದ ಆಗ್ತಾ ಇರುತ್ತೆ. ಆ ಸೂಕ್ಷ್ಮಾಣುಜೀವಗಳಿಂದ ಆಗುವಂತಹ ಕ್ರಿಯೆ ಕೂಡ ನಿಲ್ಲಿಸುತ್ತೆ. ಯಾಕಂತಂದ್ರೆ ನಾವು ಕಳೆನಾಶಕಗಳು ತುಂಬಾ ವ್ಯಾಪಕವಾಗಿ ಬಳಸೋದ್ರಿಂದ ಈ ನಿಟ್ಟಿನಲ್ಲಿ ಸಿಗುವಂತಹ ನ್ಯೂಟ್ರಿಯಂಟ್ಸ್ ಅಂದ್ರೆ ಪೋಷಕಾಂಶಗಳು ಗಿಡಗಳಿಗೆ ಯಾವ ಹಂತದಲ್ಲಿ ಯಾವ ಪ್ರಮಾಣದಲ್ಲಿ ಸಿಗಬೇಕು ಅದು ಕರೆಕ್ಟ್ ಆಗಿ ಸಿಗದೇ ಇದ್ದಾಗ ಈ ರೀತಿ ನ್ಯೂನತೆಗಳಿಂದ ಕೂಡಿ ರೋಗಕ್ಕೆ ತುತ್ತಾಗೋ ಸಾಧ್ಯತೆಗಳು ಜಾಸ್ತಿ. ಈ ಪೋಷಕಾಂಶಗಳ ಕೊರತೆಯಿಂದಲೂ ಕೂಡ ಸಾಕಷ್ಟು ನ್ಯೂನತೆಗಳು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದನ್ನ ತಾವು ತಿಳಿಸಿದ್ರಿ. ಸಾಮಾನ್ಯವಾಗಿ ಅನೇಕ ರೋಗಗಳು ಅಥವಾ ಈ ನ್ಯೂನತೆಗಳನ್ನ ನಾವು ಅಡಿಕೆಯಲ್ಲಿಯೂ ಕೂಡ ಗಮನಿಸಬಹುದು. ಬಹಳ ಮುಖ್ಯವಾಗಿ ಈ ಹಿಡಿಮುಂಡಿಗೆ ರೋಗ ಅನ್ನುವಂಥದ್ದು ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಿಡಿಮುಂಡಿಗೆ ರೋಗ ಅಂತ ಅಂದ್ರೇನು, ಯಾವ ಪೋಷಕಾಂಶದ ಕೊರತೆಯಿಂದ ಇದು ಬರುತ್ತೆ, ಇದನ್ನ ಹೇಗೆ ನಾವು ನಿರ್ವಹಣೆಯನ್ನ ಮಾಡಬಹುದು? ಅಡಿಕೆ ಬೆಳೆಗಾರರಿಗೆ ಹಿಡಿಮುಂಡಿಗೆ ರೋಗ ಅಂತಂದ್ರೆ 100% ಈಲ್ಡ್ಲಾಸ್ ಅಂತ ಹೇಳ್ತಾರೆ, ಅದರಲ್ಲಿ ಏನು ಬೆಳೆಯಕ್ಕಾಗೋದಿಲ್ಲ. ಇದು ಯಾವ ಕಾರಣದಿಂದ ಹಿಡಿಮುಂಡಿಗೆ ರೋಗ ಬರುತ್ತೆ ಅಂತಂದ್ರೆ, ನಾವು ವಾತಾವರಣದಲ್ಲಿ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳಿದ್ವಿ, ಅದು ಹೋದ ವರ್ಷ ಅದನ್ನು ಪ್ರಿವಿಯಸ್ ಇಯರ್ಸ್ ಗಳೆಲ್ಲ ತುಂಬಾ ಮಳೆ ಕಡಿಮೆ ಬಿತ್ತು. ಆ ಕಡಿಮೆ ಬಿದ್ದಿರೋದ್ರಿಂದ ಅವು ಸ್ಟ್ರೆಸ್ ಉಂಟಾಗಿ ಕೆಲವು ಪೋಷಕಾಂಶಗಳು ದೊರೆಯೋದ್ರಿಂದ ಏನಾಗಿದೆ, ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಆಗಲಿ ನೀರಿನ ನಿರ್ವಹಣೆ ಆಗಲಿ ಕುಂಠಿತವಾಗಿ ಸಡನ್ ಆಗಿ ಮಳೆ ಬಂದಾಗ ಏನಾಗುತ್ತೆ, ಅದು ಸ್ಟ್ರೆಸ್ ಒಳಗಾಗಿ ಅವು ಎಲೆಗಳ ಕುಬ್ಜತೆ ಆಗಿ ಒಂಬಳೆ ಏನು ಹಿಂಗಾರು ಬಿಡೋದಿಲ್ಲಪ್ಪ ಅದರ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಜಿಂಕ್ ಆಗಿರ್ಬೋದು, ಬೋರಾನ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ರಂಜಕ ಆ ಪ್ರಮಾಣ ಸಿಗದೇ ಇರೋ ಕಾರಣದಿಂದ ಎಲ್ಲ ಅರಳುಗಳು ಬಿದ್ದು ತನ್ನ ಎಲೆಗಳ ಸೈಜ್ ಕಡಿಮೆ ಮಾಡಿಕೊಂಡು ಆಮೇಲೆ ಎಲೆಗಳ ಇನ್ನೂ ಮೆಚುರಿಟಿ ಆಗದಲೇ ಎಲೆಗಳು ಉದುರುವಂತಹ ಪರಿಸ್ಥಿತಿ ಬರುತ್ತೆ. ಯಾವಾಗಲೂ ನಾವು 6 ಅಡಿಯಿಂದ 6 ಅಡಿಗೆ ಗಿಡ ಹಾಕಿದಾಗ ಎಲೆಗಳು ತುಂಬಾ ಚಪ್ಪರ ತರ ಕಾಣುತ್ತೆ, ಸೂರ್ಯನ ಬೆಳಕನೇ ಎತ್ತಿ ನೋಡಿದ್ರೆ ಸೂರ್ಯ ಬೆಳಕು ಕಾಣೋದಿಲ್ಲ. ಈ ಹಿಡಿಮುಂಡಿ ರೋಗ ಬಂದ್ರೆ ಈ ಆಕಾಶ ತುಂಬಾ ಕ್ಲಿಯರ್ ಆಗಿ ಕಾಣುವಂತಹ ಪರಿಸ್ಥಿತಿ ಇರುತ್ತೆ. ಈ ರೀತಿ ಆಗೋದ್ರಿಂದ ನಮ್ಮ ಒಂಬಳೆಯದಲ್ಲಿ ನಾವ್ ಏನ್ ಹೇಳ್ತಾ ಇದೀವಿ, ಸರಾಗವಾಗಿ ಬಿಡುವಂತಹ ಕಾಯಿ ಕಚ್ಚುವುದು ತುಂಬಾ ಕಡಿಮೆ ಆಗುತ್ತೆ. ಇದನ್ನ ನಿರ್ವಹಣೆ ಮಾಡ್ಬೇಕಂತಂದ್ರೆ ಸಮರ್ಪಕವಾಗಿ ನಾವು ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಅದರ ಜೊತೆಗೆ ಟ್ರೈಕೋಡರ್ಮ, ಸೂಡೋಮೋನಸ್, ಹೇಮ್ಸಿಯನ್ನು ಮಿಕ್ಸ್ ಮಾಡಿ ಪ್ರತಿ ಮರಕ್ಕೂ 1-2 ಮಂಕರಿ ಹಾಕಿ ನಿರ್ವಹಣೆ ಮಾಡಿದ್ದಲ್ಲಿ ಖಂಡಿತವಾಗಲೂ ಇದು ಉತ್ತಮವಾಗಿ ನಿರ್ವಹಣೆ ಮಾಡುವಂಥದ್ದು ಆಗುತ್ತೆ ಸರ್. ಇದಕ್ಕೆ ಹಿಡಿಮುಂಡಿ ರೋಗಕ್ಕೆ ಹಿಡಿ ಮುಂಡಿಗೆ ರೋಗ ಅನ್ನುವಂಥದ್ದು ಆರ್ಥಿಕವಾಗಿ ತುಂಬಾ ನಷ್ಟವನ್ನ ಉಂಟು ಮಾಡತಕ್ಕಂತ ಒಂದು ರೋಗ. ಹಾಗಾಗಿ ಸೂಕ್ತವಾದಂತಹ ಸಮರ್ಪಕವಾದಂತಹ ಕೊಟ್ಟಿಗೆ ಗೊಬ್ಬರ ಏನಿರುತ್ತೋ ಅದು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಬಳಕೆ ಮಾಡುವ ಮೂಲಕ ಈ ಹಿಡಿ ಮುಂಡಿಗೆ ರೋಗ ಅಡಿಕೆ ಬೆಳೆಯನ್ನ ಬಾಧಿಸದ ಹಾಗೆ ನಾವು ನೋಡ್ಕೊಳ್ಬಹುದು. ಆಗ್ಲೇ ತಾವು ಮಾತನಾಡ್ತಾ ಹೇಳಿದ್ರಿ ಈ ಚೆಂಡು ತಿರುಗತಕ್ಕಂತಹ ರೋಗ ಒಂದು ಅಂತ ಅಂದ್ರೆ, ಏನು ಈ ಅಡಿಕೆ ಗಿಡದ ತುದಿ ಇರುತ್ತೋ ಅದು ಒಂದು ಭಾಗಕ್ಕೆ ತಿರುಗ್ಬಿಡುತ್ತೆ, ಇತ್ತೀಚೆಗೆ ಸ್ವಲ್ಪ ಅಲ್ಲಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂತ ಒಂದು ರೋಗ ಆಗಿರುತ್ತೆ. ಯಾಕೆ ಇದು ಹೀಗೆ ಆಗುತ್ತೆ, ಯಾವ ಪೋಷಕಾಂಶದ ಕೊರತೆಯಿಂದ ಉಂಟಾಗ್ತಕ್ಕಂತಹ ಒಂದು ನ್ಯೂನತೆ, ಇದರ ನಿರ್ವಹಣಾ ಕ್ರಮಗಳನ್ನ ಹೇಗೆ ರೈತರು ಅನುಸರಿಸಬೇಕು? ಸೊ ಇದರ ನಮ್ಮ ಅನುಭವದಲ್ಲಿ ಏನಾಗಿದೆ ಅಂದ್ರೆ, ದೊಡ್ಡ ದೊಡ್ಡ ಅಡಿಕೆ ಬೆಳೆಗಾರ ರೈತರು ಏನಾಗಿದೆ, ಇತ್ತೀಚಿನಿಗೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಂಥದ್ದು ಜಾಸ್ತಿ ಆಗಿದೆ. ಈಗ ರಾಸಾಯನಿಕ ಗೊಬ್ಬರಗಳು ಬಳಸುವುದಂತಂದ್ರೆ ಅವು ಸ್ಟ್ರೇಟ್ ಫರ್ಟಿಲೈಸರ್ಸ್ ಆಗಿರ್ತವೆ, ಅದು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, SSP ಆಗಿರ್ಬೋದು. ಆದ್ರೆ ಈ ಲಘು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾವು ಗಮನ ಹರಿಸೋದಿರಲ್ಲ. ಅದು ಏನಕ್ಕಾಗಿರುತ್ತೆ ಅಂತಂದ್ರೆ, ಬೋರನ್ನು ಮತ್ತು ಜಿಂಕಿನ ನ್ಯೂನತೆಯಿಂದ ಆ ಕರೆಕ್ಟ್ ಆಗಿ ಬೆಳೆಯುವಂಥದ್ದಲ್ಲಿ ದೊರಕದೇ ಇದ್ದಾಗ ಆ ಕ್ರಾಸ್ ಆಗಿ ಗೇರುಗಣ್ಣೆ ಆಗಿ ನಮಗೆ ಚೆಂಡು ತಿರುಗುವಂತ ಪರಿಸ್ಥಿತಿ ಬರುತ್ತೆ. ಕನಂಶ ಹಾಗೆ ಕಂಟಿನ್ಯೂ ಆಗಿಬಿಟ್ರೆ ಒಂಬಳೆನೂ ಕೂಡ ಬೀಳೋ ಸಾಧ್ಯತೆನೂ ಕೂಡ ಉಂಟು. ಕೊನೆ ಪಕ್ಷ ಯಾವ್ದಾದ್ರು ಬಿರುಗಾಳಿ ಎವಿ ಮಳೆ ಬಂತು ಅಂತಂದ್ರೆ ಆ ಚೆಂಡು ಮುರ್ಕೊಂಡು ಬೀಳುವಂತ ಸಿರುತ್ತೆ. ಅದಕ್ಕೋಸ್ಕರ ಕಾಲಕ್ಕೆ ತಕ್ಕಂತೆ ನಾವು ಇಷ್ಟೆಲ್ಲ ಗೊಬ್ಬರ ನಾನು ಹೇಳಿದಾಗೆ ಗೊಬ್ಬರಗಳನ್ನ ಹಾಕಿದ ಮೇಲೂ ಕೂಡ ನಮ್ಮ ಭಾರತ ದೇಶದ ಅದರಲ್ಲೂ ಕರ್ನಾಟಕ ರಾಜ್ಯದ ಮಣ್ಣಲ್ಲಿ ಇವೇನು ಲಘು ಪೋಷಕಾಂಶಗಳಂತ ಹೇಳ್ತೀವಿ ಜಿಂಕು ಮತ್ತು ಬೋರಣ್ಣು ಮಣ್ಣಿನಲ್ಲಿ ಇರಲ್ಲ. ಹಾಗಾಗಿ ಪ್ರತಿ ಅಡಿಕೆ ತೋಟದಲ್ಲೂ ಕೂಡ ಸೆನ್ಸಿಟಿವ್ ಕ್ರಾಪ್ ಆಗಿರೋದ್ರಿಂದ ಪ್ರತಿ ವರ್ಷ 30 ಗ್ರಾಮ್ ಒಂದು ಮರಕ್ಕೆ ಹಾಕ್ಬೇಕು. ಅದು ಒಂದೇ ಸಾರಿ ಹಾಕಾಗಿಲ್ಲ, ಎರಡು ಸ್ಪ್ಲಿಟ್ ಅಲ್ಲಿ ಈಗ ಮೇ ಜೂನ್ ಜುಲೈಲಿ ಒಂದು ಸಾರಿ 10 ಗ್ರಾಮ್ ಒಂದು ಮರಕ್ಕೆ ಹಾಕೋದಾದ್ರೆ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳನ್ನು ಕೂಡ ಇನ್ನೊಂದು ಸ್ಪ್ಲಿಟ್ ಅಲ್ಲಿ 10 ಗ್ರಾಮ್ ಒಂದು ಮರಕ್ಕೆ ಒಂದು ವರ್ಷದಲ್ಲಿ ಹಾಕ್ಬೇಕು. ಈ ರೀತಿ ನಿರ್ವಹಣೆ ಮಾಡಿದ್ದಲ್ಲಿ ಈ ಚೆಂಡು ತಿರುಗುವುದನ್ನ ಮತ್ತೆ ಹರಳುವುದನ್ನ ನಿಲ್ಲಿಸಬಹುದು ಸರ್. ಹೀಗೆ ಬೋರಾನ್ ಕೊರತೆಯಿಂದಾಗಿ ಚೆಂಡು ತಿರುತಕ್ಕಂತಹ ರೋಗ ಬರುತ್ತೆ. ಬೋರಾನ್ ನ ಸಮರ್ಪಕವಾದಂತಹ ಬಳಕೆಯನ್ನ ಮಾಡುವ ಮೂಲಕ ಈ ಒಂದು ಸಮಸ್ಯೆ ಬಾರದ ಹಾಗೆ ತಡೆಗಟ್ಟಬಹುದು. ಇನ್ನ ಈ ಓರೆಗೆಣ್ಣು ಅನ್ನುವಂಥದ್ದು ಅಂದ್ರೆ ಅದರ ಕಾಂಡ ಏನಿರುತ್ತೋ ಕಾಂಡವೇ ಒಂದ್ ಕಡೆಗೆ ತಿರುಗ್ತಕ್ಕಂಥದ್ದು ಅಥವಾ ಸುತ್ತಕ್ಕಂಥದ್ದು, ಈ ತರಹದ ಒಂದು ಸಮಸ್ಯೆ ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನು ಮತ್ತೆ ಇದರ ನಿರ್ವಹಣಾ ಕ್ರಮಗಳು ಹೇಗೆ? ಇದು ಕೂಡ ಒಂದು ಸ್ಟ್ರೆಸ್ಗೆ ಸಂಬಂಧ ನ್ಯೂನತೆಗೆ ಪೋಷಕಾಂಶಗಳ ಕೊರತೆಯಿಂದಲೇ ಬರುವಂತದ್ದು. ಏನಾಗುತ್ತೆ ಅಂತಂದ್ರೆ ನಾವು ಗೊಬ್ಬರ ಎಲ್ಲ ಹಾಕಿಬಿಟ್ಟಿರ್ತೀವಿ, ತೇವಾಂಶ ಇರಲ್ಲ, ಅದು ಹೇಳ್ಕೊಳೋ ಶಕ್ತಿ ಇರಲ್ಲ. ವೋಲ್ಟೈಲೈಸೇಷನ್ ಮುಖಾಂತರ, ಹಾವಿ ಮುಖಾಂತರ ಅಥವಾ ಎಲ್ಲೋ ಒಂದ್ ಕಡೆ ವೇಸ್ಟ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಈ ಗಿಡದಲ್ಲಿ ಏನಾಗುತ್ತೆ, ಈ ಗರಿಗಳು ಬಿದ್ದ ನಂತರ ಎಲೆ ಬಿದ್ದಿದ ಮಾರ್ಕು ಹಾಗೆ ನಾರ್ಮಲ್ ಆಗಿ ಸ್ಟ್ರೈಟ್ ಆಗಿರ್ಬೇಕಾಗಿತ್ತು. ಈ ರೀತಿ ಪೋಷಕಾಂಶಗಳು ಕೊರತೆ ಬಂದಾಗ ಅದು ಸತುವಿನ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಅದರ ನ್ಯೂನತೆ ಆದಾಗ ಓರೆಗಣ್ಣು ಕ್ರಾಸ್ ಆಗಿ ಬರ್ತಾ ಇರುತ್ತೆ. ಈ ರೀತಿ ನಾನು ಹೇಳಿದಾಗ 30 ಗ್ರಾಮ್ ಒಂದು ವರ್ಷದಲ್ಲಿ ಸಮರ್ಪಕವಾಗಿ ಸಿಕ್ಕಿದ್ದಲ್ಲಿ ಈ ರೀತಿ ಸಮಸ್ಯೆಯನ್ನ ನಾವು ನಿರ್ವಹಣೆ ಮಾಡಬಹುದು. ಏನು ಸಮಸ್ಯೆ ಉಂಟಾಗುತ್ತೆ ಅಂದ್ರೆ ಆರ್ಥಿಕವಾಗಿ ಹೇಗೆ ನಷ್ಟ ಆಗುತ್ತೆ? ಈ ರೀತಿ ನ್ಯೂನತೆ ಲಘು ಪೋಷಕಾಂಶಗಳ ಕೊರತೆಯಿಂದ ಆದ್ರೆ ನಮಗೆ ಹೊಂಬಳೆ ಏನು ಬರುತ್ತಲ್ವಾ, ಆ ಹೊಂಬಳೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿ ನಿಲ್ಲೋದಿಲ್ಲ. ಈಗ ಏನೇ ಎಲ್ಲ ನಾವು ಸ್ಟೇಟ್ ಫರ್ಟಿಲೈಸರ್ಸ್ ಎಲ್ಲ ಕೊಟ್ಟು ಅದಕ್ಕೆ ಬಂದಾದ್ರೂ ಕೂಡ ಆ ರಿಯಾಕ್ಷನ್ ಆಗೋದಕ್ಕೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ಲಘು ಪೋಷಕಾಂಶಗಳು ಅದರ ಪ್ರಕ್ರಿಯೆಗೆ ಸೂಕ್ತವಾದದ್ದು. ಈ ತರ ಆದಲ್ಲಿ ಆ ಹೊಂಬಳೆನೂ ಕೂಡ ಕಾಲಕ್ರಮೇಣ ಕೆಳಗೆ ಕಳಚಿ ಬೀಳುವಂತಹ ಸಾಧ್ಯತೆಗಳುಂಟು. ಆಮೇಲೆ ಜಾಸ್ತಿ ಮಳೆ ಬಿರುಗಾಳಿ ಬಂದ್ರೆ ಚೆಂಡು ಕೂಡ ಮುರ್ಕೊಂಡು ಹೋಗೋ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಈ ಬೋರಾನು, ಜಿಂಕು, ಕ್ಯಾಲ್ಸಿಯಂ, ರಂಜಕಗಳನ್ನ ಕಾಲಕ್ರಮೇಣ ನಾವು ಹಾಕ್ಬೇಕು. ಇಲ್ಲಾದಲ್ಲಿ ಏನಾಗ್ತದೆ, ನಾವು ಅದಕ್ಕೋಸ್ಕರ ನಾವು ಕೊಟ್ಟಿಗೆ ಗೊಬ್ಬರ ಕಾಲಕ್ರಮಣಕ್ಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಬೇಸಿಕ್ ಆಗಿ ಇವನ್ನ ರೆಕಮೆಂಡ್ ಮಾಡುವಂತದ್ದು. ಈ ಹೊರಗೆಣ್ಣು ಅನ್ನುವಂಥದ್ದು ಕೂಡ ಸಾಮಾನ್ಯವಾಗಿ ಏನು ಸೂಕ್ಷ್ಮ ಪೋಷಕಾಂಶಗಳಿದ್ದಾವೋ ಇವುಗಳ ಕೊರತೆಯಿಂದ ಬರತಕ್ಕಂತಹ ಒಂದು ನ್ಯೂನತೆ ಆಗಿರುತ್ತೆ. ಈ ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಸಮರ್ಪಕವಾಗಿ ಬಳಕೆ ಮಾಡುವ ಮೂಲಕ ನಾವು ಈ ಒಂದು ಸಮಸ್ಯೆ ಬಾರದ ಹಾಗೆ ತಡೆಗಟ್ಟಬಹುದು. ಇನ್ನ ಈ ಕಾಯಿ ಒಡಿತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಇರತಕ್ಕಂತಹ ಒಂದು ಸಮಸ್ಯೆ. ಎಲ್ಲಾ ತೋಟಗಳಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಇದನ್ನ ನೋಡ್ತೇವೆ. ಇದು ಕೂಡ ನಮ್ಮ ಕೃಷಿಕರಿಗೆ ಆರ್ಥಿಕವಾಗಿ ನಷ್ಟವನ್ನ ಉಂಟು ಮಾಡತಕ್ಕಂತಹ ಒಂದು ನ್ಯೂನತೆ ಆಗಿರುತ್ತೆ. ಬಹಳ ಮುಖ್ಯವಾಗಿ ಈ ಕಾಯಿ ಒಡೆದು ಉದುರಿದಾಗ ಮತ್ತೆ ನಾವು ಅದನ್ನ ಬಳಕೆಯನ್ನ ಮಾಡಕ ಆಗೋದಿಲ್ಲ. ಈ ಕಾರಣದಿಂದಾಗಿ ನಮ್ಮ ಇಳುವರಿಯ ಮೇಲೆ ದೊಡ್ಡ ಹೊಡೆತ ಬೀಳ್ತಕ್ಕಂಥದ್ದು. ಈ ಕಾಯಿ ಒಡಿತಕ್ಕಂಥದ್ದು ಯಾಕೆ ಆಗುತ್ತೆ? ಈ ಕಾಯಿ ಒಡೆಯುವಂಥದ್ದು ಆಲ್ರೆಡಿ ಒಂಬಳೆ ಕಟ್ಟಿ ಕಾಯಿ ಕಚ್ಚಿದ ನಂತರ ಅದಕ್ಕೆ ಬೇಕಾಗಿರ್ತಕ್ಕಂತಹ ಏನು ಇದು ಕ್ಯಾಲ್ಸಿಯಮ್ಮು ಮತ್ತೆ ಬೋರನ್ನು ಪರ್ಟಿಕ್ಯುಲರ್ಲಾಗಿ ಬೋರನ್ನು ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಬರುವಂಥದ್ದು. ಇದು ರಿಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಅದು ಹಣ್ಣು ಕಟ್ಟುವಂಥ ಹಂತದ ಏನಂತೀವಿ ಸಂತಾನೋತ್ಪತ್ತಿ ಅಥವಾ ರಿಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಹಂತದಲ್ಲಿ ಅದು ಸಾಕಷ್ಟು ಸಿಗದೆ ಹೋದಾಗ ನನಗೆ ಅದಕ್ಕೆ ನ್ಯೂಟ್ರಿಯೆಂಟು ಒದಗಿಸೋಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಹರಳನ್ನು ಅಥವಾ ಕಾಯಿಯನ್ನು ಉದುರಿಸುವ ಸಾಧ್ಯತೆ ಏನೂ ಇರುತ್ತೆ. ಆ ಸ್ಕಿನ್ನು ಕೂಡ ಸ್ಪ್ಲಿಟ್ ಆಗುತ್ತೆ. 100%ಗೆ 100% ಇದು ಬೋರನ್ ಮತ್ತು ಕ್ಯಾಲ್ಸಿಯಂನಿಂದ ನ್ಯೂನತೆ ಆಗೋದು. ಅದಕ್ಕೆ ಪೂರಕವಾದ ಗೊಬ್ಬರಗಳನ್ನು ನಾವು ಒದಗಿಸಿದ್ದಲ್ಲಿ ಖಂಡಿತವಾಗ್ಲೂ ಇದನ್ನ ನಿರ್ವಹಣೆ ಮಾಡಬಹುದು. ಈ ಬೋರಾನ್ ಮತ್ತೆ ಕ್ಯಾಲ್ಸಿಯಂನ ಹೇಗೆ ಒದಗಿಸಬಹುದು? ಬೋರಾನ್ ನಾನು ಹೇಳಿದಾಗೆ ಮಣ್ಣಿನಲ್ಲಂತೂ ಇದು ಬೇಸಿಕ್ ಮದರ್ ಸಾಯಿಲ್ ಅಲ್ಲಿ ಇರಲ್ಲ. ಈ 30 ಗ್ರಾಮ್ ಒಂದು ಮರಕ್ಕೆ ಒಂದು ವರ್ಷದಲ್ಲಿ 2 ಸ್ಪ್ಲಿಟ್ ಅಲ್ಲಿ ನಾವು ಒದಗಿಸಿದಾಗ ಅದು ಒಂದು ರಿಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಒಂದು ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ನಾವು ಕರೆಕ್ಟ್ ಆಗಿ ಒದಗಿದ್ರೆ ಯಾವುದೇ ರೀತಿ ಓರೆಗಣ್ಣು ಬರಲ್ಲ. ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಇದು ಸಂತಾನೋತ್ಪತ್ತಿ ಅಂದ್ರೆ ರಿಪ್ರೊಡಕ್ಟಿವ್ ಸ್ಟೇಜ್ ಅಲ್ಲಿ ಹೂವ ಕಾಯಿ ಕಟ್ಟ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಸಿಕ್ಕಿದಾಗ ಅರಳು ಉದುರೋದಿಲ್ಲ. ಈ ರೀತಿ ಕಾಯಿ ಕೂಡ ಒಡೆಯೋದು ನಾವು ನಿಲ್ಲಿಸಬಹುದು. ಇದನ್ನೆಲ್ಲ ತಪ್ಪಿದ್ದಲ್ಲಿ ಏನಾಗುತ್ತೆ, ಈ ರೀತಿ ಜಾಸ್ತಿ ನಮಗೆ ಬರುತ್ತೆ. ಈ ಹರಳು ಉದುರತಕ್ಕಂಥದ್ದು ಒಂದು ದೊಡ್ಡ ಸಮಸ್ಯೆ. ಪ್ರಾರಂಭದಲ್ಲೇ ಉದುರೋಗ್ಬಿಡುತ್ತೆ, ನಮ್ಗೆ ಈ ಮೂಲಕ ಒಂದಷ್ಟು ಇಳುವರಿ ಕಡಿಮೆ ಆಗುತ್ತೆ. ಜೊತೆಗೆ ಈ ಹರಳು ಉದುರೋದು ಒಂದು ಕಡೆ ಪೋಷಕಾಂಶಗಳ ಕೊರತೆಯಿಂದ ಆದ್ರೆ ಇನ್ನು ಕೆಲವು ಕಡೆ ಟೈಮ್ ಏನಾಗ್ತದೆ, ಇಲಿಗಳ ಬಾಧೆಯಿಂದ ಆಗುತ್ತೆ. ಈಗ ನಾರ್ಮಲ್ ಆಗಿ ಏನಾಗುತ್ತೆ, ಮೊದಲೆಲ್ಲ ಒಂದು ತೋಟದ ಬೆಳೆ ಬೆಳಿಬೇಕಾದ್ರೆ ಅಲ್ಲಿ ಹಣ್ಣಿನ ಗಿಡಗಳು ಮತ್ತೆ ಹೂವಿನ ಗಿಡಗಳು ಜೊತೆಗೆ ಅದಕ್ಕೆ ಬೇಕಾಗಿರುವ ಕೆಲವು ವನ್ಯ ಪ್ರಾಣಿಗಳು ಬದುಕುವಂತಹ ಪೂರಕವಾದ ಗಿಡಗಳು ಇರ್ತಾ ಇದ್ವು. ಈಗ ಅವೆಲ್ಲ ತೆಗೆದ್ಬಿಟ್ಟು ಏಕ ಬೆಳೆಗೆ ಬಂದಾಗ ಅವು ಕ್ರಿಟಿಕಲ್ ಸ್ಟೇಜಲ್ಲಿ ಅವು ಏರು ಸಿಗದಂತ ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಏನಾಗ್ತದೆ, ಇದಕ್ಕೆ ಆಹಾರ ಬೇಕಲ್ವಾ, ಅಂತ ಸಂದರ್ಭದಲ್ಲಿ ಇವು ಅರಳು ಕಟ್ಟಿರುವ ಸಂದರ್ಭದಲ್ಲಿ ಮಾಡಿ ಅದರಲ್ಲಿರ್ತಕ್ಕಂಥ ರಸವನ್ನು ಹೀರಕ್ಕೆ ಹೋಗ್ತವೆ. ಅಂತ ಸಂದರ್ಭದಲ್ಲಿ ಯಥೇಚ್ಛವಾಗಿ ಅರಳು ಊರುವ ಸಾಧ್ಯತೆ ಕೂಡ ಜಾಸ್ತಿ. ಇದೊಂದು ಪಾಯಿಂಟ್. ಆಮೇಲೆ ಬೋರನ್ ನ್ಯೂಟ್ರಿಯಂಟ್ ಇಂದ ಲಘು ಪೋಷಕಾಂಶಗಳ ಕೊರೆಯಂತಿಂದಲೂ ಕೂಡ ಬರುವಂತದ್ದು. ಈಗ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಬಂತು, ಮಳೆನೇ ಬಂದಿಲ್ಲ, ಒಣ ಭೂಮಿ ನಾರ್ಮಲ್ ಆಗಿರ್ಬೇಕಂತ ಟೆಂಪರೇಚರ್ 25-30 degrees ಟೆಂಪರೇಚರ್ ಇದ್ದು ಸಡನ್ ಆಗಿ ಹೆವಿ ರೈನ್ ಬಂತು, ನೀರು ನಿಲ್ಲುವಂತ ಪರಿಸ್ಥಿತಿ ಕೂಡ ಬಂದ್ರು ಕೂಡ ಅರಳು ಉದುರುವ ಸಾಧ್ಯತೆ ಉಂಟು. ಯಾಕಂತಂದ್ರೆ ಆ ಸ್ಟ್ರೆಸ್ಗೆ ಈಟ್ ಆಗಿರ್ತಕ್ಕಂಥ ಸಡನ್ ಆಗಿ ಕೂಲ್ ಆದಾಗ ಅದ್ರ ಬಯಾಲಜಿಕಲ್ ಲೈಫ್ ಸೈಕಲ್ ಅಲ್ಲಿ ಆ ತಡ್ಕೊಳ್ಲಾರ್ದನೆ ತನ್ನ ಎಲ್ಲ ಹರಳುಗಳು ಕಾಯಿ ಕಟ್ಟೋದನ್ನ ಉದುರಿಸುವ ಸಾಧ್ಯತೆ. ಈ ರೀತಿ ಎಲ್ಲಾ ಪ್ರಕ್ರಿಯೆಗಳನ್ನು ನಾವು ಗಮನಿಸಿ ನಾವು ನಿರ್ವಹಣೆ ಮಾಡಿದ್ದಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಅದಕ್ಕೆ ಇವೆಲ್ಲವನ್ನು ಒಂದು ರೀತಿ ಬ್ಯಾಲೆನ್ಸ್ ಮಾಡಬೇಕು, ಸಮತೋಲನ ಮಾಡ್ಬೇಕಂತಂದ್ರೆ ನಾವು ಮೇ ತಿಂಗಳು ಫಸ್ಟ್ನೇ ಮಳೆ ಬಂದಾಗ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಜೊತೆಗೆ ನಮ್ಮಲ್ಲಿ ಸಿಗುವಂತಹ ಟ್ರೈಕೋಡರ್ಮಾ ಸೂಡೋಮೋನಸ್ ಇವೆಲ್ಲ ಹಾಕಿದರೆ ತಂದೇ ಆದ ಒಂದು ಮೈಕ್ರೋ ಕ್ಲೈಮೇಟ್ ಅನ್ನ ಸೃಷ್ಟಿ ಮಾಡಿಕೊಂಡು ಕಂಟ್ರೋಲ್ ಮಾಡಿಕೊಂಡು ಉತ್ತಮವಾದ ಇಳುವರಿ ಕೊಡಬಹುದು. ಯಾಕಂತಂದ್ರೆ ಈ ರೀತಿ ನಾವು ಅಂಗಡಿ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಗಳು ಕರೆಕ್ಟ್ ಆಗಿ ಈ ತರ ಓದಿಸಿದ್ರೆ ಈ ರೀತಿ ಸಮಸ್ಯೆಗಳು 108 ನಮಗೆ ಕಂಡು ಬರುತ್ತವೆ, ಸಾಕಷ್ಟು ಇಳುವರಿಯನ್ನ ಲಾಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಸಮಗ್ರ ಬೆಳೆ ನಿರ್ವಹಣಾ ಪದ್ಧತಿಗಳು, ಸಮಗ್ರ ಪೋಷಕಾಂಶಗಳ ನಿರ್ವಹಣಾ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಬೇಕಾಗಿ ಕೇಳಕ್ ಇಷ್ಟಪಡ್ತೀನಿ. ಈ ಅಣಬೆ ರೋಗ ಬೇರೆ ಕಾರಣಕ್ಕೆ ಬಂದರೂ ಕೂಡ ಅಂತಿಮವಾಗಿ ಪೋಷಕಾಂಶಗಳ ಕೊರತೆ ಇದ್ದಂತಹ ಒಂದು ತೋಟಗಳಿಗೆ ಅಣಬೆ ರೋಗ ಅನ್ನುವಂಥದ್ದು ಬರುತ್ತೆ. ಅಣಬೆ ರೋಗಕ್ಕೆ ಪ್ರಮುಖವಾದಂತಹ ಕಾರಣ ಏನು ಮತ್ತು ಪೋಷಕಾಂಶಗಳನ್ನು ಸಮರ್ಪಕವಾಗಿ ಬಳಕೆ ಮಾಡುವ ಮೂಲಕ ಈ ಅಣಬೆ ರೋಗ ಬರದ ಹಾಗೆ ಹೇಗೆ ತಡಿಬಹುದು? ಸರ್, ಅಣಬೆ ರೋಗ ನಾರ್ಮಲ್ ಆಗಿ ಬರುವಂಥದ್ದು ಯಾವ ಮರ ಆಲ್ರೆಡಿ ಸ್ಟ್ರೆಸ್ಸಿಗೆ ಒಳಗಾಗಿರುತ್ತೆ, ಅದು ನೀರಿನ ಸ್ಟ್ರೆಸ್ ಆಗಿರ್ಬೋದು, ಪೋಷಕಾಂಶಗಳ ಕೊರತೆಯಿಂದ ಆಗಿರ್ಬೋದು, ಅದಕ್ಕೆ ಮಣ್ಣಿನಲ್ಲಿ ಇರ್ತಕ್ಕಂಥ ಉಸಿರಾಟ ಬಾಧೆ ಇರ್ಬೋದು, ಈ ರೀತಿ ಸ್ಟ್ರೆಸ್ಗೊಳಗಾಗಿರೋವು ಪೂರಕವಾಗಿ ಅಣಬೆ ರೋಗಕ್ಕೆ ತುತ್ತಾಗುತ್ತೆ. ಇವು ಯಾವ್ಯಾವ ಕಾರಣದಿಂದ ಬರುವಂಥದ್ದ ಅಂತಂದ್ರೆ, ಇದು ಒಂದು ಸಿಲಿಂಡ್ರದಿಂದ ಬರುವಂಥ ಇಂಥ ಸಂದರ್ಭಗಳಲ್ಲಿ ಒಂದು ಸಿಲಿಂಡ್ರ ಬರುತ್ತೆ, ಗ್ಯಾನೋಡರ್ಮ ಅಂತ ಹೇಳ್ಬೋದು. ಆ ಗ್ಯಾನೋಡರ್ಮ ಅದು ಮಣ್ಣಿನಲ್ಲಿ ಇರ್ತದೆ ಆ ಸಿಲಿಂಡ್ರ, ಅದಕ್ಕೆ ಯಾವುದೇ ಒಂದು ವಾತಾವರಣ ಮಣ್ಣಿನಲ್ಲಿ ಬೆಳೆಯಕ್ಕೆ ಅವಕಾಶ ಸಿಗಲಿಲ್ಲ ಅಂದಾಗ ಸಮ್ಮರಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರು ಕೊಟ್ಟು ಇದನ್ನ ಸರ್ವೆ ಮಾಡಕ್ಕೆ ಇಷ್ಟಪಡ್ತೀವಿ, ಆವ ಆ ಸಂದರ್ಭದಲ್ಲಿ ಈ ಕಾಂಡದಲ್ಲಿರ್ತಕ್ಕಂತಹ ಬೇರುಗಳಿಗೆ ಇನ್ಫೆಕ್ಷನ್ ಅಂದ್ರೆ ಸೂಚಿ ಇದರ ರಸವನ್ನು ಹಾಗೆ ಅಣಬೆಯನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಈಗ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಹೇಳಿಯುವ ಟೈಮಲ್ಲಿ ಮೇಲೆ ತಳ್ಳಲಾರದನೆ ಈ ಅಣಬೆಯನ್ನು ಉಪಯೋಗಿಸಿಕೊಂಡು ಬೆಳೆಯಕ್ಕೆ ಹೋಗ್ತಾ ಇರುತ್ತೆ. ಆವಾಗ ಏನಾಗುತ್ತೆ, ಈ ಕೊರತೆಯಿಂದ ಯಾವುದೇ ರೀತಿಯ ನಮಗೆ ಬೆಳೆ ಉತ್ತಮವಾಗಿ ಬೆಳೆಯೋದಿಲ್ಲ, ಪೂರಕವಾಗಿ ಸಿಗುವಂತಹ 16 ಪೋಷಕಾಂಶಗಳು ನ್ಯೂನತೆ ಖಂಡಿತ ಸೊರಗು ಬರುತ್ತೆ. ಇದನ್ನ ನಿರ್ವಹಣೆ ಮಾಡಬೇಕಾದಲ್ಲಿ ಎಲ್ಲೆಲ್ಲಿ ಅಣಬೆ ಇರುತ್ತೆ ಅದನ್ನ ಕಟ್ ಮಾಡಿ ಒಂದು ಕಡೆ ಸುಡಬೇಕು, ಇಲ್ಲಾಂತಂದ್ರೆ ಅದನ್ನ ನಾಶ ಮಾಡಬೇಕು. ಅಂತಹ ಭೂಮಿಯಲ್ಲಿ ನಾವು ಶಿಲೀಂಧ್ರ ನಾಶಕವನ್ನ ಬೇರುಣಿಸುವಿಕೆ ಅಂತ ಹೇಳ್ತೀವಿ. ಆ ಬೇರುಣಿಸುವುದು ಏನಂತಂದ್ರೆ ಎಕ್ಸೋಕೋನೋಜೋಲ್ 5 ml 100 ml ಅಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಕಂದು ಬಣ್ಣವಾದ ಆರೋಗ್ಯವಾಗಿರ್ತಕ್ಕಂಥ ಬೇರಿಗೆ ಉಣಿಸಿದ್ರೆ ಖಂಡಿತವಾಗ್ಲಿ ಇದು ಎಫೆಕ್ಟಿವ್ ಆಗಿ ಮಾಡಬಹುದು. ಎಲ್ಲಾ ಮರಗಳಿಗೂ ಆ ರೀತಿ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಈ ಔಷಧಿಯನ್ನ ನೀರಿನಲ್ಲಿ 2 ml 1 liter ನೀರ್ ತರ ಮಿಕ್ಸ್ ಮಾಡ್ಕೊಂಡು ಆ ಗಿಡದ ಸುತ್ತ ಅಂದ್ರೆ ಆ ಬೇರಿನ ಸುತ್ತ 1-2 liter ವರೆಗೂ ಹೂಯಿದ್ರೆ ಖಂಡಿತವಾಗಲೂ ಇದನ್ನ ರೋಗವನ್ನು ಒಂದು ಹಂತಕ್ಕೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬೋದು. ಇದರ ಜೊತೆಗೆ ನಾನು ಹೇಳಿದ ಹಾಗೆ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಇವನ್ನ ಹಾಕಿದಾಗ ಮತ್ತೆ ತನ್ನ ಒರಿಜಿನಲ್ ಬೆಳವಣಿಗೆ ನಾವು ಕಾಣಬಹುದು. ಈ ಅಣಬೆ ರೋಗ ಸರ್ವವ್ಯಾಪಿಯಾಗಿ ಇರತಕ್ಕಂಥದ್ದು ನಮ್ಮ ಮಲೆನಾಡು ಭಾಗದ ಎಲ್ಲಾ ತೋಟಗಳಲ್ಲೂ ಕೂಡ ಇರೋಂಥದ್ದನ್ನು ನಾವು ಗಮನಿಸಬಹುದು. ಇದನ್ನ ಬಾರದ ಹಾಗೆ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆಯಾ? ಅದನ್ನೇ, ಈಗ ಬಾರದಾಗ ತಡೆಗಟ್ಟಬೇಕಂದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ಇರಬಾರದು. ಅಂದ್ರೆ ಯಾವುದೋ ಒಂದು ಮರ ಡೆಡ್ ಆಗಿ ಬಿದ್ದಿರುತ್ತೆ, ಸೊ ಅದು ಅದಕ್ಕೆ ಆಶ್ರಯ ಪಡೆದ್ಬಿಟ್ಟು ಇದು ಪರಾವಲಂಬಿಯಾಗಿ ಬೆಳೆಯುತ್ತೆ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಅದರಲ್ಲಿ ಸರ್ವೈವ್ ಆಗಿಬಿಟ್ಟು ಎಲ್ಲವನ್ನು ನಾಶ ಮಾಡಿದ ಮೇಲೆ ಕೆಲವು ವೀಕ್ ಆಗಿರೋ ಪ್ಲಾಂಟ್ಗಳಲ್ಲಿ ಆಶ್ರಯ ಪಡ್ಕೊಳ್ಳುತ್ತೆ. ಈ ರೀತಿ ನಾವು ನಿರ್ವಹಣೆ ಕ್ರಮದಲ್ಲಿ ನೋಡಿರ್ಬೇಕಾದ್ರೆ ಒಣಗಿ ಹೋಗಿರ್ತಕ್ಕಂಥ ಮರಗಳು, ವೀಕ್ ಆಗಿರ್ತಕ್ಕಂಥ ಮರಗಳು ಅವು ಸ್ಟ್ರಾಂಗ್ ಮಾಡ್ಕೊಂಡು ಇವು ಬರದ ಹಾಗೆ ಒಂದು ಶಿಲೀಂದ್ರನಾಶಕವನ್ನು ಜೂನ್ ಜುಲೈ ತಿಂಗಳಲ್ಲಿ ಒಂದು ಸಿಂಪಡಣೆ ಮಾಡಿದ್ರೆ ಅದು ಬೆಳೆಯುವಂಥದ್ದಲ್ಲಿ ನಾವು ತಡೆಗಟ್ಟಬಹುದು ಸರ್. ಅಣಬೆ ರೋಗದ ನಂತರ ಎಲೆ ಕುಬ್ಜಿತ ರೋಗ ಅನ್ನುವಂಥದ್ದು ಇದು ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಎಲೆಗಳ ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು. ಈ ಎಲೆ ಕುಬ್ಜಿತ ರೋಗ ಮತ್ತೆ ಹಿಡಿ ಮುಂಡಿಗೆ ರೋಗ ಎರಡು ಕೂಡ ಒಂದನ ಅಥವಾ ಬೇರೆ ಬೇರೆನ ಹೇಗೆ? ಸೊ ಇದು ಫಸ್ಟ್ನೇ ಹಂತ ಎಲೆ ಕುಬ್ಜಿತ ಅಂತ ಹೇಳ್ತೀವಿ. ನಾವು ಹೇಳ್ತಾ ಇದ್ವಿ ಒಂದು ಬೆಳೆ ಅಂತರವನ್ನು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 6 ಅಡಿಯಿಂದ 7 ಅಡಿ ಕೊಡ್ತಾ ಇದ್ವಿ. ಅದರ ಅರ್ಥ ಅದರ ಎಲೆಗಳು ಅಲ್ಲಿಂದ ಆ ಕಡೆ 6 ಅಡಿವರೆಗೂ ಹೋಗುತ್ತೆ. ಈ ಕಡೆ ಎಲೆಗಳು ಯಾವುದೇ ರೀತಿಯ ನಮಗೆ ಆಕಾಶ ಕಾಣಬಾರದು ಈ ತಲೆ ಎತ್ತಿ ನೋಡಿದಾಗ. ಈಗ ಈ ತರ ಇವೆಲ್ಲ ಬಂದ್ರೆ ಫುಲ್ಲು ಆಕಾಶ ನೋಡುವಂಥದ್ದು. ಇದಕ್ಕೆ 100% ಕಾರಣ ಪೋಷಕಾಂಶಗಳ ಕೊರತೆ. ಅದರಲ್ಲೂ ಪೋಷಕಾಂಶಗಳ ಏನಪ್ಪಾ ಜಿಂಕ್ ಮತ್ತು ಬೋರನ್ ನ ಕೊರತೆ. ಇದು ಯಥೇಚ್ಛವಾಗಿ ಜಿಂಕ್ ಸತ್ತು ಅಂತ ಏನು ಹೇಳ್ತೀವಿ, ಇದ್ರ ಕೊರತೆ ಬಂದ್ಬಿಟ್ರೆ ನಾರ್ಮಲ್ ಆಗಿ ಅದು ಬೇರೆ ಸಿಂಪ್ಟಮ್ಸ್ ಏನು ತೋರಿಸಲ್ಲ, ಎಲೆಗಳ ಸೈಜ್ ಕಡಿಮೆ ಆಗ್ತಾ ಬರುತ್ತೆ. ಎಲೆಗಳ ಸೈಜ್ ಕಡಿಮೆ ಆಗ್ತಾ ಎಷ್ಟೋ ಬಹಳ ಸಮರ್ಪಕವಾಗಿ ಇದ್ದಂತೆ ಆರೋಗ್ಯದ ಎಲೆ ಎಷ್ಟೋ 60 ದಿನ ಇರಬೇಕಾಗಿರ್ತಕ್ಕಂಥ ಎಲೆ 40 ದಿನದಲ್ಲಿ ಕುಬ್ಜವಾಗಿ ಉದುರು ಹೋಗ್ಬಿಡುತ್ತೆ. ಈ ರೀತಿ ಅದರ ಗೆಂಡುಗಳು ಸ್ಮಾಲ್ ಸೈಜ್ ಆಗಿ ಕೆಳಗೆ ಬಿದ್ದು ತನ್ನ ಚಪ್ರದಲ್ಲಿ ಆಕಾರವನ್ನ ಕಡಿಮೆ ಆಗಿ ಆಕಾಶ ಕಾಣುವ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ಎಲೆ ಕುಬ್ಜತೆ ಎಲ್ಲೆಲ್ಲಿ ಕಂಡು ಬರುತ್ತೋ ಅದು ಇಂಡಿಕೇಶನ್ ನಮಗೆ ಆ ಲಕ್ಷಣ. ಓ ಇದಕ್ಕೆ ಪೋಷಕಾಂಶಗಳ ಕೊರತೆಯಿಂದ ಈ ತರ ಆಗಿದೆ, ನಾವು ಇದನ್ನ ಪೋಷಕಾಂಶಗಳಿಂದ ನಿರ್ವಹಣೆ ಮಾಡುವಂಥದ್ದು ನಾವಾಗಬೇಕು. ಅದು 1 ವರ್ಷ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ, ಆಮೇಲೆ 1 ವರ್ಷ ಆದ ನಂತರ ನಾವು ಗೋಡು ಅಂತ ಹೇಳ್ತೀವಿ ಮೇಲ್ಪದರ ಮಣ್ಣವನ್ನ ಹಾಕಿ ಮಾಡೋದ್ರಿಂದ ನಾವೇನಾಗುತ್ತೆ ಉತ್ತಮವಾಗಿ ಬೆಳವಣಿಗೆಯನ್ನು ಕಾಣಬಹುದು, ಉತ್ತಮವಾದ ಇಳುವರಿಯನ್ನು ಕೂಡ ನೋಡಬಹುದು. ಈ ತರ ಎಲೆ ಕುಬ್ಜತೆಯಿಂದ ನಾವು ನೋಡಿದ್ರೆ ಇಳುವರಿ ನಾವು ಅಷ್ಟೊಂದು ಬಯಸಕ್ಕಾಗಲ್ಲ. ಯಾಕಂತಂದ್ರೆ ಏನೇ ಒಂದು ಆಗ್ಬೇಕಂದ್ರೆ ಎಲೆಗಳ ಆರೋಗ್ಯ ಚೆನ್ನಾಗಿರ್ಬೇಕು, ಅದರ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇದ್ರೆ ಉತ್ತಮವಾಗಿ ರೀಪ್ರೊಡಕ್ಟಿವ್ ಕಾಯಿ ಕಚ್ಚೋದು ಇರುತ್ತೆ, ಇಲ್ಲಾಂತಂದ್ರೆ ತುಂಬಾ ಕಷ್ಟ. ತಾವು ಇದುವರೆಗೆ ಪರಿಚಯ ಮಾಡಿದಂತಹ ಎಲ್ಲ ನ್ಯೂನತೆಗಳೇನಿದ್ದಾವ ಇವೆಲ್ಲ ಬಹುತೇಕ ಈ ಲಘು ಪೋಷಕಾಂಶಗಳ ಕೊರತೆಯಿಂದ ಉಂಟಾಗ್ತಕ್ಕಂತಹ ಸಾಮಾನ್ಯವಾದಂತಹ ನ್ಯೂನತೆಗಳು. ಈ ಲಘು ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ನಮ್ಮ ಕೃಷಿಕರು ಹೇಗೆ ಮಾಡಬೇಕಾಗತ್ತೆ? ಈಗ ರೋಗ ಬಂದಾಗ ನಾವು ಮಾಡೋದಕ್ಕಿಂತನೂ ಅದು ಬರದ ಹಾಗೆ ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತೆ ಮುಂಜಾಗ್ರತಾ ಕ್ರಮವಾಗಿ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತವಾದಂತಹ ಕ್ರಮ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಲಘು ಪೋಷಕಾಂಶಗಳ ನಿರ್ವಹಣೆಯನ್ನ ಅಡಿಕೆ ತೋಟಗಳಲ್ಲಿ ಹೇಗೆ ಮಾಡಬೇಕು? ಈಗ ನಮ್ಗೆ ಏನನ್ಸುತ್ತೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ಚೀಪ್ ಆಗಿ ಸಿಗುವಂತದ್ದು ಗೊಬ್ಬರಗಳು ಯಾವ ಅಂತ ನೋಡ್ತಾರೆ ರೈತರು. ಅದು ಯಥೇಚ್ಛವಾಗಿ DAP ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, SSP ಆಗಿರ್ಬೇಕು. ಇದರಲ್ಲಿ ಏನ್ ಸಿಗುತ್ತೆ, ನನಗೆ ಸಾರಜನಕ, ರಂಜಕ ಮತ್ತೆ ಪೊಟಾಶ್ ಇರ್ತದೆ. ಅದಕ್ಕೆ ನಾನು ಹೇಳಿದಾಗೆ ಇದು ಸಂಪ್ಲೀಟ್ ಲೈಫ್ ಸೈಕಲ್ ಕಂಪ್ಲೀಟ್ ಆಗ್ಬೇಕಂದ್ರೆ ಲಘು ಪೋಷಕಾಂಶಗಳು ಬೇಕು. ಇದ್ರ ಬಗ್ಗೆ ನಾವು ಯಾರು ಗಮನವಾಗಿ ನಾನು ಹೇಳಿದಾಗೆ ಮದರ್ ಸಾಯಿಲಲ್ಲೇನೆ ತಾಯಿ ಮಣ್ಣಲ್ಲೇನೆ ಕೂಡ ಜಿಂಕು ಬೋರನ್ನು ಡೆಫಿಷಿಯನ್ಸಿ ಅಂತ ಹೇಳಿದೆ. ಅದಕ್ಕೆ ನಾವು ಯಾವ ಸಿಗ್ಲಿಲ್ಲ ಅಂದ್ರೆ ಅಂಗಡಿಯಿಂದ ತಂದು ಹಾಕ್ಲೇಬೇಕು. ಅದು ಒಂದು ಮರಕ್ಕೆ 30 ಗ್ರಾಮ್. ಈ ನಿಟ್ಟಿನಲ್ಲಿ ಆಗ್ಲಿಲ್ಲ ಅಂದ್ರೆ ಕಾಯಿ ಉದುರೋದು, ಎಲೆ ಕುಬ್ಜತೆ ಬರೋದು ಇಡುಮುಂಡಿ ರೋಗಕ್ಕೆ ಕಾರಣ ಆಗ್ತದೆ. ಕೊನೆಗೆ ಚೆಂಡು ತಿರುಗಿ ಕಳಚಿ ಬೀಳುವಂತಹ ಸಂದರ್ಭಗಳು ಇರ್ತವೆ. ಇದನ್ನೆಲ್ಲ ನ್ಯೂನತೆಗಳು ಲಕ್ಷಣಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಇವು ಪ್ರತಿ ವರ್ಷ ಮೇ ಜೂನ್ ತಿಂಗಳಲ್ಲಿ 30 ಗ್ರಾಮು 2 ಸ್ಪ್ಲಿಟ್ಟಲ್ಲಿ 10 ಗ್ರಾಮು ಒಂದು ಸರಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 10 ಗ್ರಾಮು ಒಂದು ಮರಕ್ಕೆ ಈ ರೀತಿ ಸ್ಪ್ಲಿಟ್ ಮಾಡ್ಕೊಂತ ಹೋದಾಗ ಖಂಡಿತವಾಗ್ಲಿ ಇಂಥ ನ್ಯೂನತೆಗಳನ್ನು ನಾವು ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀವಿ. ಖಂಡಿತವಾಗ್ಲಿ ರೈತ ಬಾಂಧವರು ಇದನ್ನ ಅಂಗಡಿಯಲ್ಲಿ ಕೃಷಿ ಇಲಾಖೆಯಲ್ಲಿ ಬೋರನ್ನು ಜಿಂಕು ಮತ್ತೆ ಕ್ಯಾಲ್ಸಿಯಂ ಸಂಬಂಧಪಟ್ಟಂತಹ ಗೊಬ್ಬರಗಳು ಸಿಗ್ತವೆ, ಇವನ್ನ ಹಾಕ್ಬೇಕು. ಜೊತೆಗೆ ಇನ್ನೊಂದು ಒತ್ತಿ ಹೇಳೋದಾದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ, ಎರೆಹುಳ ಗೊಬ್ಬರ ಮತ್ತು ಕಾಡು ಜಾತಿಯ ಮಣ್ಣು ಸಮರ್ಪಕವಾಗಿ ಮಿಶ್ರಣ ಮಾಡಿ ಟ್ರೈಕೋಡರ್ಮಾ, ಸೂಡೋಮೋನಸು, AMC ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದೊರೆಯುವಂತವನ್ನ ಇವು ಮಿಶ್ರಣ ಮಾಡ್ಕೊಂಡು ಪ್ರತಿ ದೊಡ್ಡವು ಫಸಲು ಬಿಡುವಂತ ಮರಗಳಿಗಾದ್ರೆ 2-3 ಮಂಕ್ರಿ ಪ್ರತಿ ವರ್ಷನೂ ಹಾಕಬೇಕು. ಸಣ್ಣ ಗಿಡಗಳಿಗಾದ್ರೆ 1 ಮಂಕ್ರಿಯಷ್ಟು ಗೊಬ್ಬರ ಹಾಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಉತ್ತಮವಾಗಿ ಬೆಳಿಬಹುದಂತ ಹೇಳಕ್ ಇಷ್ಟಪಡ್ತೇನೆ. ಇನ್ನು ಈ ಸಾಲಿನಲ್ಲಿ ಹೆಚ್ಚಾಗಿ ಮಳೆ ಆಗಿರೋಂಥದ್ದು ಮತ್ತೆ ಆಗ್ತಾ ಇರೋಂಥದ್ದು, ಈಗಲೂ ಕೂಡ ಮಳೆ ಹಾವಳಿ ಇದ್ದೇ ಇದೆ. ಈ ಹೆಚ್ಚಾದಂತಹ ಮಳೆಯ ಸಂದರ್ಭದಲ್ಲಿ ಅಡಿಕೆ ತೋಟಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ನಾನು ಹೇಳಿದ ಹಾಗೆ ಅಡಿಕೆಗೆ ಮಳೆ ಬೇಕು, ಎಷ್ಟು ಮಳೆ ಬಂದ್ರೂ ಒಳ್ಳೇದು, ಆದ್ರೆ ಎಲ್ಲೂ ಕೂಡ ನೀರು ನಿಲ್ಬಾರ್ದಂತ ಅಂತ ಸಂದರ್ಭದಲ್ಲಿ ಬಸವೆ ಕಾಲುವೆಗಳನ್ನ ಮಾಡ್ಕೋಬೇಕು. ಇದು ಯಥೇಚ್ಛವಾಗಿ ತೇವಾಂಶ ಜಾಸ್ತಿ ಆದಾಗ ಹಿಂಗಾರು ಕೊಳೆ ರೋಗ ಅಂತ ಬರುತ್ತೆ ಸರ್. ಹಿಂಗಾರು ಕೊಳೆ ರೋಗ ಅದೇನಾಗುತ್ತೆ, ಅದು ಒಂದು ಫಂಗಸ್ ಇಂದ ಬರೋದು, ಕೊಲೆಟೋ ಟ್ರೈಕಮ್ ಫಲ್ಕೇಟ್ ಸ್ಪೀಸೀಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಶಿಲೀಂಧ್ರವನ್ನ. ಅದು ಗಾಳಿಯಲ್ಲಿ ಹಾರಾಡಿ ಅದು ತೇವಾಂಶ ಅಂಶ ಇದ್ದಂಥದ್ರಲ್ಲಿ ವೋಸ್ಟ್ ಆಗಿ ತಿಳ್ಕೊಂಡು ಅದು ಕೊಳೆಯುವಂಥದ್ದು ಆಗುತ್ತೆ. ಈ ಥರ ಕೊಳೆಯುವಂಥ ಸಂದರ್ಭದಲ್ಲಿ ಏನಾಗುತ್ತೆ, ಹರಳುಗಳು ಉದುರ್ತವೆ ಇನಿಷಿಯಲ್ ಆಗಿ, ಕೊನೆಗೆ ಜಾಸ್ತಿ ತೇವಾಂಶ ಇದ್ರೆ ಇಡೀ ಹಿಂಗಾರನೇ ಕೊಳತು ಕಳಚಿ ಬಿಡ್ತಂತಹ ಆಗುತ್ತೆ. ಇದನ್ನು ನಿರ್ವಹಣೆ ಮಾಡೋದು ಈ ಥರ ಸಂದರ್ಭಗಳು ಗೊತ್ತಾದಂಥದ್ದಲ್ಲಿ ನಮಗೆ ಕಣ್ಣಿ ಕಂಡಾಗ ಆ ಒಂಬಾಳೆನೆ ಅಥವಾ ಹಿಂಗಾರನೆ ಕಿತ್ತು ನಾಶ ಮಾಡಬೇಕು ಫಿಸಿಕಲಿ. ಒಂದೇ ಪಾಯಿಂಟ್, ಇವು ಸಣ್ಣ 5 ವರ್ಷದಿಂದ 6 ವರ್ಷದ ಗಿಡಗಳಾದ್ರೆ ಈ ತರ ಸಮಸ್ಯೆ ಕಂಡು ಬಂದಲ್ಲಿ ನಾವು COC ಅಥವಾ ಸಾಫ್ ಶಿಲೀಂಧ್ರ ನಾಶಕ ಅನ್ನೋ ಒಂದು ಸಿಂಪಡಣೆ ಮಾಡಿದ್ದಲ್ಲಿ ಇದು ಕಂಟ್ರೋಲ್ ಮಾಡೋದು. ಇದು ಪ್ರತಿ ವರ್ಷ ಬರೋದಲ್ಲ, ಇದು ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ತೇವಾಂಶ ಜಾಸ್ತಿ ಆದಾಗ, ಎವಿ ಮಳೆ ಆದಾಗ ಬರುವಂತ ಒಂದು ರೋಗ. ಇದರಿಂದ ಈ ತರ ನಿರ್ವಹಣೆ ಮಾಡ್ಕೊಂಡ್ರೆ ನಾವು ಈ ಹಿಂಗಾರು ಕೊಳೆ ರೋಗವನ್ನ ತಡೆಗಟ್ಟಬಹುದು. ಅಂತಿಮವಾಗಿ ನಮ್ಮ ಅಡಕೆ ಬೆಳೆಗಾರರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ನಾವು ಹೇಳಬೇಕಾದ್ರೆ ಪೋಷಕಾಂಶಗಳ ನಿರ್ವಹಣೆ, ನೀರಿನ ನಿರ್ವಹಣೆ, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂತರ್ ಬೆಳೆಗಳು, ಮತ್ತು ಇನ್ನೊಂದು ಕೆಲವು ಟೈಮ್ ಏನಾಗುತ್ತೆ ಅಂತಂದರೆ, ಇತ್ತೀಚೆಗೆ ಅಡಿಕೆ ಬಯಲುಸೀಮೆಯಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಬೀರುವಂಥ ಜಾಗದಲ್ಲೂ ಕೂಡ ಬೆಳೀತಿರ್ತಾರೆ. ಅದಕ್ಕೆ ನೆರಳನ್ನು ಸೃಷ್ಟಿ ಮಾಡಿ ಬೆಳೆಯುವಂಥದ್ದನ್ನು ಮಾಡಬೇಕು. ಯಾಕಂತಂದರೆ ಚಿಕ್ಕಮಗಳೂರು, ಪಾವಗಡ, ಚನ್ನರಾಯಪಟ್ಟಣ ಅಂಥ ತಲಕುಗಳು ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ನಾರ್ಮಲಾಗಿ ಬೆಳಗಿನ ಕಿರಣಗಳು ತುಂಬ ಒಳ್ಳೆಯದು, ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 4:30-5 ಗಂಟೆ ಕಿರಣಗಳು ಏನು ಕಾಂಡದ ಮೇಲೆ ಬೀಳುತ್ತೆ, ಆ ಕಾಂಡದಿಂದ ಹರಗಂದ್ರೆ ಸ್ಟೆಮ್ಮೆ ಒಡೆದೋಗುವಂಥ ಬರುತ್ತೆ. ಇನಿಷಿಯಲ್ ಆಗಿ ಎಳೆದಿದ್ದಾಗ ಹಳದಿ ಕಲರ್ ತಿರುಗುತ್ತೆ, ಹಳದಿ ಕಲರ್ ತಿರುಗಿದ ನಂತರ ಅದನ್ನ ಸೀಳ್ಬಿಟ್ಟು ಹೋಗುತ್ತೆ. ಆ ಥರ ಸೀಳ್ದಾಗ ಏನಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು, ಅದರ ಗ್ರೋತ್ ತುಂಬ ಕುಂಠಿತ ಆಗುತ್ತೆ. ಅಂಥ ನಿಟ್ಟಿನಲ್ಲಿ ನಾವೇನು ಮಾಡಬೇಕು, ತುಂಬ ಬಿಸಿಲು ಬೀಳದಿದ್ರೆ ಆ ಗರಿಗಳನ್ನು ಕಾಂಡಕ್ಕೆ ಕಟ್ಟುವಂಥ ಕೆಲಸ ಮಾಡಬೇಕು ಸೂರ್ಯನ ಕಿರಣಗಳು. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ಸುಣ್ಣವನ್ನು ಹಚ್ಚುತ್ತಾರೆ. ಈ ಸೂರ್ಯನ ಕಿರಣಗಳಿಂದ ಡೈರೆಕ್ಟಾಗಿ ಬೀಳೋದ್ರಿಂದ ಇನ್ಫೆಕ್ಷನ್ ಆಗುತ್ತೆ ಅಥವಾ ನೋವಿಗೆ ಅದು ಹೋಲ್ ಆಗುತ್ತೆ ಅನ್ನೋದ್ರ ಕಾರಣದಿಂದ ಸಮ್ಮರಲ್ಲಿ ಸುಣ್ಣವನ್ನು ಬೆಳೆದು ಈ ರೀತಿ ನಿರ್ವಹಣೆ ಮಾಡ್ಕೆ. ಈ ರೀತಿ ಅಡಿಕೆಗೆ ಪೂರಕವಾದ ಮೈಕ್ರೋ ಕ್ಲೈಮೇಟ್ ಆಗಿರ್ಬೋದು, ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಿದರೆ ನಾವು ಮಾಡಬಹುದು. ಆಮೇಲೆ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿ 3 ವರ್ಷದವರೆಗೂ ನಾವು ಏನು ಮಾಡೋದಿಲ್ಲ, ಅದಕ್ಕೆ ಇಳುವರಿ ಬರೋದಿಲ್ಲ. 4 ವರ್ಷ ತದನಂತರ ನಮಗೆ ಇಳುವರಿ ಬರುವಂಥದ್ದಾಗಿತ್ತು. ಅದಕ್ಕೆ ಪೂರಕವಾದ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಆರ್ಥಿಕವಾಗಿ ಸಬಲೀಕರಾಗಬಹುದು ಅಂತ ಹೇಳ್ಬೋದು. ಅದು ಯಾವುದೇ ಕೃಷಿಯ ಬೆಳೆಗಳಾಗಿರ್ಬೋದು, ತೋಟಗಾರಿಕೆ ಬೆಳೆಗಳನ್ನು ನಾವು ಬಾಳೆ ಆಗಿರ್ಬೋದು, ಕೊಕ್ಕೋ ಆಗಿರ್ಬೋದು, ಕಾಳುಮೆಣಸು ಆಗಿರ್ಬೋದು, ವೀಳ್ಯದೆಲ್ಲ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಅಂತರ್ ಬೆಳೆ ಬೇಸಾಯಗಳ ಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ರೆ ಅಡಿಕೆಯಲ್ಲಿ ಉತ್ತಮವಾಗಿ ಆರ್ಥಿಕವಾಗಿ ನಾವು ಸಬಲೀಕರಾಗಿ ಅಡಿಕೆಯನ್ನು ಬೆಳೀಬೋದು. ಪೋಷಕಾಂಶಗಳ ಕೊರತೆಯಿಂದ ಅಡಿಕೆ ಬೆಳೆಯಲ್ಲಿ ಕಂಡುಬರತಕ್ಕಂತಹ ನ್ಯೂನತೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅವುಗಳ ನಿರ್ವಹಣೆಯ ಬಗ್ಗೆ ಮಾರ್ಗದರ್ಶನ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್, ನಮ್ಮ ಮೊಬೈಲ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಮೊಬೈಲ್ ನಂಬರ್ ಬಂದುಬಿಟ್ಟು 7022229781. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 7022229781. ಒಳ್ಳೆದು ಡಾಕ್ಟರ್ ನಾಗರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ನ್ಯೂನತೆಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಇಸ್